ಪ್ಲಸ್ ಅದ್ರ ಜೊತೆ ಏನದಲ್ಲ ಫೋಮಿಂಗ್ ಇನ್ ದಿ ಮೌತ್ ಅಂತ ಹೇಳ್ತೀವಿ, ಅಂದ್ರೆ ಬಾಯಿಯೊಳಗೆ ಬುರುಗು ಬುರುಗು ತರ ಕಾಣ್ತಿರ್ತೈತಿ, ಜ್ವಲ್ ಸೋರಂಗಿಲ್ಲ ಬಾಯಿಯೊಳಗೆ ಇರ್ತೈತಿ ಜ್ವಲ್. ಈ ಫ್ಯೂರಿಯಸ್ ಫಾರ್ಮ್ ಒಳಗೆ ಅಂದ್ರೆ ನಿಮ್ಗೆ ನಾಯಿಯೊಳಗೆಲ್ಲ ಜ್ವಲ್ ಸೋರಿಸ್ಕೊಂಡು ಅಡ್ಡಾಡ್ತಿರ್ತೈತಿ ಊರ್ ತುಂಬ. ಸೊ ಆಮೇಲೆ ನಿಮ್ಗೆ ಫೋಮಿಂಗ್ ಆಗಿ ಇರುತ್ತೆ ಇಲ್ಲಿ, ಆಗ್ಲೇ ಹೇಳಿದೆ. ಆಮೇಲೆ ಜಾ ಅಂದ್ರೆ ನಮ್ಮ ದೌಡಿ, ಇಲ್ಲಿ ಪ್ಯಾರಲಿಸಿಸ್ ಆಗಿ ಡ್ರಾಪ್ಡ್ ಜಾ ಅಂತ ಇರ್ತೀವಿ, ಇದು ಮೇನ್ ಇದು ಪ್ಯಾರಲಿಸಿಟಿಕ್ ಫಾರ್ಮ್ ಒಳಗ. ಆಮೇಲೆ ಎಂಡ್ ಆಫ್ ದ ಡಿಸೀಸ್ ಇದ್ದಂಗ, ಅಂದ್ರೆ ಡಿಸೀಸ್ ಮುಗಿತಾ ಬಂದಂಗ ಬಂದಾಗ ಕೊನೆಯ ದಿನಗಳಲ್ಲಿ ನಿಮಗೆ ಪ್ಯಾರಲಿಸಿಸ್ ಕಾಣ್ತೈತಿ. ಸರ್, ಈ ಸೆಪ್ಟೆಂಬರ್ 28ನೇ ರೆಬಿಸ್ ಡೇ ಅಂತ ಕರೀತಾರ ಅಂತ ಹೇಳಿದ್ರಿ, ಅದನ್ನ 28ಕ್ಕೆ ಯಾಕೆ ಆಚರಣೆ ಮಾಡ್ಬೇಕಂತ ನಮಗೆ ಹೇಳ್ತೀರಾ? ಇದು ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿರಿ. ಜಗತ್ತಿನಾದ್ಯಂತ ಸೆಪ್ಟೆಂಬರ್ 28th ಎವ್ರಿ ಇಯರ್ ನಾವು ವರ್ಲ್ಡ್ ರೇಬಿಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೆಪ್ಟೆಂಬರ್ 28th ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ, ಜಗತ್ತಿನಾಗ ಈ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡಿಡಿದಂತ ಮಹಾನುಭಾವ ಲೂಯಿಸ್ ಪ್ಯಾಶರ್ ಅವರು, ಇವರು ಫ್ರೆಂಚ್ ದೇಶದವರು, ಮಹಾನ್ ವಿಜ್ಞಾನಿ, ಈ ಫಸ್ಟ್ ಟೈಮ್ ಈ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ್ರು. ಸೊ ಅವರು ಡೆತ್ ಆನಿವರ್ಸರಿ ನೆನಪಿಗೋಸ್ಕರವಾಗಿ ಜಗತ್ತಿನಾದ್ಯಂತ ನಾವು ವರ್ಲ್ಡ್ ರೇಬಿಸ್ ಡೇ ಅನ್ನ ವಿವಿಧ ಕಾರ್ಯಕ್ರಮ ಹಂಚಿಕೊಂಡು, ಅಂದ್ರೆ ಫ್ರೀ ವ್ಯಾಕ್ಸಿನೇಷನ್ ಇರ್ಬೋದು, ರೇಬಿಸ್ ಅವೇರ್ನೆಸ್ ಕ್ಯಾಂಪ್ಸ್ಗಳನ್ನ ಇರ್ಬೋದು ಹಳ್ಳಿಗಳಲ್ಲಿ, ರೇಡಿಯೋಗಳಲ್ಲಿ ಪ್ರಸಾರ ಮಾಡೋದಿರಲಿ, ಟಿವಿಗಳಲ್ಲಿ ಹೇಳೋದಿರಲಿ, ಬಿಟ್ಟಿ ಚಿತ್ರಗಳನ್ನ ಹಂಚೋದಿರಲಿ, ಸೊ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಸೊ ಈ ವರ್ಲ್ಡ್ ರೇಬಿಸ್ ಡೇ ಅನ್ನು ಸೆಪ್ಟೆಂಬರ್ 28th ಎವ್ರಿ ಇಯರ್ ಇಟ್ಕೊಂಡಿದ್ದಾರೆ. ಓಕೆ ಸರ್. ಸರ್, ಈ ವೈರಸ್ ಯಾವ್ದರಿಂದ ಬರ್ತೈತಿ? ಮುಖ್ಯವಾಗಿ ಈ ವೈರಸ್ ನಮ್ಮ ಭಾರತ ದೇಶದಲ್ಲಿ ಬರುವುದು ಮ್ಯಾಕ್ಸಿಮಮ್, ಈಗ ಒಂದು 100 ಕೇಸ್ ರೇಬಿಸ್ ಕೇಸ್ ನಮ್ಗೆ ರಿಪೋರ್ಟ್ ಆಗಿದೆ ಅಂದ್ರೆ 97-98 ಕೇಸ್ಗಳಲ್ಲಿ, ಅಂದ್ರೆ 97-98% ನಾಯಿ ಕಡಿತದಿಂದ ಬರುತ್ತೆ. ಇನ್ನು ಒಂದು ರಿಮೇನಿಂಗ್ 1-2% ಏನದಲ್ಲ ನಮ್ಗೆ ಬೆಕ್ಕಿನಿಂದ ಬರುತ್ತೆ. ರಿಮೇನಿಂಗ್ 1% ಅಥವಾ 0.5% ಇತರೆ, ಅದು ನೀವು ಫಾಕ್ಸ್ ಬೈಟ್ ಅನ್ಬಹುದು, ನರಿ ಅನ್ಬಹುದು, ತೋಳದಿಂದನೂ ಬರಬಹುದು, ಅಥವಾ ಇವನ್ ಒಂದ್ 2 ಕೇಸಸ್ ಅಲ್ಲಿ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಪ್ಲಾಂಟೇಷನ್, ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಒಂದ್ 2 ಕೇಸಸ್ ಗಳಲ್ಲಿ ರಿಪೋರ್ಟ್ ಆಗಿದೆ. ಅದೇ ರೀತಿ ಪ್ರತಿಯೊಂದು ನಾಯಿ ಕಚ್ಚಿದ್ರು ಬರತ್ತಾ ಸರ್ ಈ ರೋಗ? ಇಲ್ಲ, ಈಗ ನಾವು ಪ್ರತಿಯೊಂದು ನಾಯಿ ಕಚ್ಚಿದ್ರೆ ಬರ್ತದೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಆ ನಾಯಿ ರೇಬಿಸ್ ರೋಗದಿಂದ ಬಳಲ್ತಾ ಇದ್ದು ಜ್ವಲ್ ಸುರಿತಾ ಇತ್ತು, ಆ ಜ್ವಲ್ ಏನಾದ್ರೂ ನಮ್ಮ ಸ್ಕಿನ್ ಒಳಗೆ ಇಂಟ್ಯಾಕ್ಟ್ ಸ್ಕಿನ್ ಒಳಗೆ ಹೋದಾಗ ಮಾತ್ರ ಈ ರೋಗ ಬರುತ್ತೆ. ರೇಬಿಸ್ ಇರದೇ ಇರುವಂತ ರಾಜ್ಯಗಳು ಯಾವಾದ್ರೂ ಇದಾವೆ ಸರ್? ಈಗ ಭಾರತ ದೇಶ ಇದು ಟ್ರಾಪಿಕಲ್ ದೇಶ ಇದು. ಸೊ ಜಗತ್ತಿನಾದ್ಯಂತ ಸುಮಾರು 57,000-60,000 ಜನ ಏನ್ ನಮ್ಗೆ ರೇಬಿಸ್ದಿಂದ ಸಾಯ್ತಾ ಇದಾರ, ಅದರಲ್ಲಿ 58,000-59,000 ಜನ ಏನದಾರಲ್ಲ ಆಫ್ರಿಕಾ ಮತ್ತು ಇಂಡಿಯಾದಿಂದ ಸಾಯ್ತಾ ಇದಾರ, ಅಂದ್ರೆ ಏಷ್ಯಾದಿಂದ. ಏಷ್ಯಾ, ಸೊ ಏಷ್ಯಾದಲ್ಲಿನೂ ಕೂಡ ನಮ್ಮ ಭಾರತ ದೇಶ ಮ್ಯಾಕ್ಸಿಮಮ್, ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ನಮ್ದು ಅಷ್ಟೇ ಇದೆ, 140 crore ಪ್ಲಸ್ ಜನ ಇದೆ. ಸೊ ಹಂಗೆ ಡಾಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ನಂಬರ್ ಆಫ್ ಇನ್ಸಿಡೆಂಟ್ಸ್ ನಮ್ಮ ಹತ್ರ ಜಾಸ್ತಿ ಬರುತ್ತೆ. ಸೊ ಆದಾಗ್ಯೂ ಕೂಡ ನಮ್ಮಲ್ಲಿ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ಇವೆರಡೂ ಐಲ್ಯಾಂಡ್ಗಳಲ್ಲಿ ನಮಗೆ ರೇಬಿಸ್ ಇರುವ ಯಾವುದೇ ಕೇಸ್ಗಳು ರಿಪೋರ್ಟ್ ಆಗಿಲ್ಲ. ರೇಬಿಸ್ ರೋಗ ಮುಕ್ತವಾದ ರಾಜ್ಯಗಳು ಅಂತ ಹೇಳ್ಬೋದು. ಎಸ್, ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಗೋವಾ ರಾಜ್ಯದಲ್ಲಿ ಈ ರೇಬಿಸ್ ಮುಕ್ತ ರಾಜ್ಯ ಅಂತ ಹೇಳಿ ನಾವು ಅತಿ ಶೀಘ್ರದಲ್ಲಿ ಪ್ರಕಟಣೆಗೊಳ್ಳುತ್ತೇವೆ. ಓಕೆ ಸರ್. ಸರ್, ಈ ರೇಬಿಸ್ ರೋಗದ ಲಕ್ಷಣಗಳ ಬಗ್ಗೆ ಹೇಳಿ. ಯೂಶ್ವಲಿ ನಮ್ಮ ಹೈಡ್ರೋಫೋಬಿಯಾ ಇದೊಂದು ಕ್ಲಾಸಿಕಲ್ ಸಿಂಪ್ಟಮ್ಸ್ ನಮ್ಮಲ್ಲಿ. ಆಮೇಲೆ ಏರೋಫೋಬಿಯಾ ಅಂತ ಹೇಳ್ತೀವಿ, ಸ್ವಲ್ಪ ಗಾಳಿ ಬಂದ್ರೆ, ಆಗ್ಲೇ ನಾನು ಹೇಳಿದೆ, ಗಾಳಿ ಬಂದ್ರೂ ಕೂಡ ಸ್ವಲ್ಪ ಫ್ಯಾನ್ ಜೋಸ್ತಿ ಜೋರ್ ಮಾಡಿದ್ರು ಕೂಡ ನಮ್ಗೆ ಇದು ಆಗುತ್ತೆ. ಆಮೇಲೆ ಸೆಲೈವೇಷನ್ ಇರುತ್ತೆ, ಅಂದ್ರೆ ಜ್ವಲ್ ಸುರಿತಾ ಇರುತ್ತೆ. ಆಮೇಲೆ ಎಂಡ್ ಸ್ಟೇಜ್ ಒಳಗೆ ಪ್ಯಾರಲಿಸಿಸ್ ಆಗುತ್ತೆ. ಆಮೇಲೆ ಇವನ್ ನಮ್ಗೆ ಸಡನ್ ಆಗಿ ನೀವು ಬೆಳಕಿಗೆ ಕರ್ಕೊಂಡು ಎಕ್ಸ್ಪೋಸ್ ಆದ್ರೂ ಕೂಡ ನಿಮಗೆ ಏನದಲ್ಲ ಒಂಥರ ಹೆದರಿಕೆ ಬಂದಂಗೆ ಮಾಡ್ತಾವ, ಅನಿಮಲ್ಸು ಆಗ್ಬೋದು ಅಥವಾ ಇದು ಮನುಷ್ಯರು ಆಗ್ಬೋದು. ಅಂದ್ರೆ ರೇಬಿಸ್ ರೋಗ ಬಂದಂತ ಪ್ರಾಣಿಗಳು ಅಥವಾ ವ್ಯಕ್ತಿಗಳಾಗ್ಲಿ ಎಲ್ಲರೂ ಭಯ ಬೀಳ್ತಾರ ಅಂತ ಹೇಳ್ತಾ ಇದ್ರಿ. ಪ್ರಾಣಿಗಳಲ್ಲಿ ಇನ್ನೊಂದು ಏನಾಗುತ್ತೆ, ಬೆಲೋಯಿಂಗ್ ಅಂತ ಹೇಳ್ತೀವಿ ನಾವು ಆಕಳದಲ್ಲಿ, ಬಾ ಅಂತ ಹಿಂಗೆ ಧ್ವನಿ ಮಾಡ್ತಾವ, ಉದುರ್ತಾ ಇರ್ತಾವ. ಸೊ ಅನೇಬಲ್ ಟು ಡ್ರಿಂಕ್ ವಾಟರ್, ಅಂದ್ರೆ ಆಗ್ಲೇ ಹೇಳಿದ್ನಲ್ಲ ಹೈಡ್ರೋಫೋಬಿಯಾ ಅಂತ. ಸೊ ಊಟ ಮಾಡೋದಿಲ್ಲ, ಶುರುವಿಗೆ ನಮ್ಗೇನು ಸಿಂಪ್ಟಮ್ಸ್ ಕಾಣೋದಿಲ್ಲ, ಸ್ವಲ್ಪ ಸ್ವಲ್ಪ ನಾವು ಊಟ ಮಾಡೋದಿಲ್ಲ, ಪ್ರಾಣಿಗಳು ಐಸೋಲೇಟ್ ಆಗಿರ್ತಾವೆ. ಆಮೇಲೆ ಜ್ವರ ಇರ್ತಾವೆ ಸ್ವಲ್ಪ ಮಟ್ಟಿಗೆ. ಕ್ರಮೇಣ ನಮ್ಗೆ ಹೆಂಗೆಂಗೆ ಡಿಸೀಸ್ ಪ್ರೋಗ್ರೆಸ್ ಆಗುತ್ತೆ, ಸೊ ಪ್ರೋಗ್ರೆಸ್ ಆದಂಗೆ ಈ ಒಂದೊಂದು ನಾ ಹೇಳಿದ ಲಕ್ಷಣಗಳು ಕಾಣ್ತಾವೆ ನಿಮಗೆ. ಸರ್, ನಾಯಿ ಕಚ್ಚಿದ ಎಷ್ಟು ದಿನಗಳ ನಂತರ ಈ ರೋಗದ ಲಕ್ಷಣಗಳು ನಮ್ಮಲ್ಲಿ ಉದ್ಭವಿಸ್ತಾವ? ಇದು ಬಹಳ ಈಸಿನೂ ಅಷ್ಟೇ ಡಿಫಿಕಲ್ಟ್ ಕ್ವಶನ್ ನೀವು ಕೇಳ್ತಾ ಇರೋದು, ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂತಂದ್ರೆ ಯೂಶ್ವಲಿ ನಾವ್ ಏನ್ ಹೇಳ್ತೀವಿ, ರೇಬಿಸ್ ಕಚ್ಚಿದ ನಂತರ ನಮ್ಗೆ ಸಿಂಪ್ಟಮ್ಸ್ ಯಾವ ಏರಿಯಾದಾಗ ಕಚ್ಚಿದೆ,

ಡಾಕ್ಟರ್ ಸತೀಶ್ ಮುಂಡಾಸ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 83 1017 18 23 ಈ ನಂಬರ್ಗೆ ಕರೆ ಮಾಡಿ ತಾವು ಡಾಕ್ಟರ್ ಸತೀಶ್ ಮುಂಡಾಸ್ ಅವ್ರ ಜೊತೆ ಮಾತಾಡಬಹುದು. ಡಾಕ್ಟರ್ ಸತೀಶ್ ಮುಂಡಾಸ್ ಅವರೇ, ಇಲ್ಲಿವರೆಗೆ ರೆಬಿಸ್ ರೋಗದ ಲಕ್ಷಣ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ರಿ. ಈ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ನಮ್ಮ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ರೇಬಿಸ್ ದಿನಾಚರಣೆಯ ಅಂಗವಾಗಿ ರೇಬಿಸ್ ರೋಗದ ಲಕ್ಷಣ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳು ಈ ಕುರಿತು ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಿದರಾಯ್ ಎನ್ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆತ್ಮೀಯ ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಬಾನಿ ಪದಗಳು ದುಂಡವ್ವ ಪೂಜಾರಿ ಮತ್ತು ತಂಡದವರಿಂದ. ರಂಬಿ ಮೈನರ್ದ ಸುದ್ದಿ ರಂಬ್ಯಾರು ನೀವ ಕೇಳಿ, ಹೆಂಗ ಭಾಷೆ ತಾಯನು ತಲೆ, ಹೆಂಗ ಭಾಷೆ ತಾಯನು ತಲೆ, ಹಿಂಗ ಭಾಷೆ ತಾಯನು ತಲೆ, ಏನು ತಲೆ ನಿಮ್ಮ ರಾಯರು ಜಗಲಿಗೆ ಸುವರ್ಣ ಬರದಾರೆ, ಜಗಲಿಗೆ ಸುವರ್ಣ ಬರದಾರ, ಜಗಲಿಗೆ ಸುವರ್ಣ ಬರದಾರ. ನಾರಿ ಮನೆಯದ ಸುದ್ದಿ ನಾರ್ಯಾರು ನೀವ ಕೇಳಿ, ಎತ್ತ ಭಾಷೆ ತಾಯನು ತಲೆ, ಎತ್ತ ಭಾಷೆ ತಾಯನು ತಲೆ, ಎತ್ತ ಭಾಷೆ ತಾಯನು ತಲೆ, ಏನು ತಲೆ ನಿಮ್ಮ ರಾಯರು ಜಗಲಿಗೆ ಚೇತಾರ ಬರದಾರೆ, ಜಗಲಿಗೆ ಚೇತಾರ ಬರದಾರೆ, ಜಗಲಿಗೆ ಚೇತಾರ ಬರದಾರೆ. ಅಣ್ಣನ ಕರದಳ ಒಳ ಮಾತ ಹೇಳಾಳೆ, ಎಲ್ಲಿ ಮಡಿಲಣ್ಣ ಹೊಲಿ ನೇರ, ಎಲ್ಲಿ ಮಡಿಲಣ್ಣ ಹೊಲಿ ನೇರ, ಎಲ್ಲಿ ಮಡಿಲಣ್ಣ ಹೊಲಿ ನೀರ. ಒಡನ ಕರಶರ ಒಳ ಬಾವಿ ತಗಶಾರ, ಎಲ್ಲಿ ಮಡಿ ತಂಗಿ ಹೊಲಿ ನೇರ, ಎಲ್ಲೆ ಮಡಿ ತಂಗಿ ಹೊಲಿ ನೀರ, ಮಡಿ ತಂಗಿ ಹೊಲಿ ನೀರ. ತರುವ ಹಣಿಗೆಯ ತರೆವ ಚೌರಿಯ, ತರೆವು ಬಂಗಾರದ ಭರಣಿಯ, ತರೆವು ಬಂಗಾರದ ಭರಣಿಯ, ತರೆವು ಬಂಗಾರದ ಭರಣಿಯ, ಭರಣಿಯ ಈ ಮನೆಯ ರಂಬಿ ಮೈನರದ ಶಡಗರೆ, ರಂಬಿ ಮೈನರದ ಷಡಗರ, ರಂಬಿ ಮೈನರದ ಷಡಗರ, ಭರಣಿಯ ಈ ಮನೆಯ ರಂಬಿ ಮೈನರದ ಷಡಗರ, ರಂಬಿ ಮೈನರದ ಷಡಗರ, ರಂಬಿ ಮೈನರದ ಷಡಗರ. ಹಸರಂದ ಊಟಾಳ ಹಸರಂದ ತಟ್ಟಾಳ, ಕುಶಲದ ಹೂವ ಮುಡದಾಳೆ, ಕುಶಲದ ಹೂವ ಮುಡದಾಳೆ, ಕುಶಲದ ಹೂವ ಮುಡದಾಳ, ಮುಡದಾಳ ಲಕ್ಷ್ಮೀ ರಮಣನ ಗುಡ ಚದರಂಗ ನಾಡ ಸತಿಯಾಳೆ, ಚದರಂಗ ನಾಡ ಸತಿಯಾಳೆ, ಚದರಂಗ ನಾಡ ಸತಿಯಾಳೆ. ಕೆಂಪಂದ ಊಟಾಳೆ ಕೆಂಪಂದ ತೊಟ್ಟಾಳೆ, ಶಂಪಿಗೆ ಹೂವ ಮುಡದಾಳೆ, ಶಂಪಿಗೆ ಹೂವ ಮುಡದಾಳೆ, ಶಂಪಿಗೆ ಹೂವ ಮುಡದಾಳ, ಮುಡದಾಳ ಲಕ್ಷ್ಮೀ ರಮಣನ ಗುಡ ಚದರಂಗ ನಾಡ ಸತಿಯಾಳೆ, ಚದರಂಗ ನಾಡ ಸತಿಯಾಳೆ ಚದರಂಗ ನಾಡ ಸತಿಯಾಳೆ ಕರದಂದ ಊಟಾಳ ಕರದಂದ ತೊಟ್ಟಾಳೆ ಕಮಲದ ಹೂವ ಮುಡದಾಳೆ ಕಮಲದ ಹೂವ ಮುಡದಾಳೆ ಕಮಲದ ಹೂವ ಮುಡದಾಳೆ ಮುಡದಾಳ ಲಕ್ಷ್ಮೀ ರಮಣನ ಗುಡ ಚದರಂಗ ನಾಡ ಸತಿಯಾಳೆ ಚದರಂಗ ನಾಡ ಸತಿಯಾಳೆ ಚದರಂಗ ನಾಡ ಸತಿಯಾಳೆ ಬೆಳೆದಂದ ಉಟ್ಟಾಳ ಬೆಳೆದಂದ ತೊಟ್ಟಾಳೆ ಮಲ್ಲಿಗೆ ಹೂವ ಮುಡದಾಳೆ ಮಲ್ಲಿಗೆ ಹೂವ ಮುಡದಾಳೆ ಮಲ್ಲಿಗೆ ಹೂವ ಮುಡದಾಳೆ ಮುಡದಾಳ ಲಕ್ಷ್ಮೀ ರಮಣನ ಗುಡ ಚದರಂಗ ನಾಡ ಸತಿಯಾಳೆ ಚದರಂಗ ನಾಡ ಸತಿಯಾಳ ಚದರಂಗ ನಾಡ ಸತಿಯಾಳ ರಂಬಿ ಮನೆದ ಸುದಿ ರಂಬ್ಯಾರು ನೀವ ಕೇಳಿ ಹಿಂಗ ಭಾಷಿತ ಎನ್ನುತ್ತಾರೆ ಹಿಂಗ ಭಾಷಿತ ಎನ್ನುತ್ತಲೆ ಹಿಂಗ ಭಾಷಿತ ಎನ್ನುತ್ತಲೆ ಎನ್ನುತ್ತಲೆ ನಿಮ್ಮ ರಾಯರು ಜಗಲಿಗೆ ಸುವರ್ಣ ಬರದಾರೆ ಜಗಲಿಗೆ ಸುವರ್ಣ ಬರದಾರೆ ಜಗಲಿಗೆ ಸುವರ್ಣ ಬರದಾರೆ ಹಣಿ ಅಂಬು ಮಾವ ಕಣಿಯ ದಾಂಡಿಯ ಗ್ವನಿಯ ತೀರ ಒಂದ ಮಲ ಕೀಲ ಸೋನಿರ ಗ್ವನಿಯ ತೀರ ಒಂದ ಮಲ ಕೀಲ ಸೋನಿರ ಗ್ವನಿಯ ತೀರ ಒಂದ ಮಲ ಕೀಲ ಸೋನಿರ ಗ್ವನಿಯ ನಿತ್ತಿರ ಒಂದ ಮಲ ಕಿಲಿ ಮಾತ್ರ ಗ್ವನಿಯ ದೀರಂದ ಮಡದೀಯ ಸೋನಿರ ವನಿಯ ದೀರಂದ ಮಡದಿಗೆ ಸೋನಿರೆ ವನಿಯ ದೀರಂದ ಮಡದಿಗೆ ಸೋನಿರೆ ಬೊಂಬು ಮಾಕತ್ತಿದ್ದಾಣ ನೆನೆದಿರಿ ಅಗ್ಗಿತಿರ ಒಂದ ಮಲ ಕೀಲ ಸೋನಿರೆ ಮಾಗಿತಿರ ಒಂದ ಮಲ ಕೀಲ ಸೋನಿರೆ ಮಗ್ಗಿತಿರ ಒಂದ ಮಲ ಕೀಲ ಸೋನಿರೆ ಮಗ್ಗಿನಿತಿರ ಒಂದ ಮಲ ಕಿಲಿ ಮಾತ್ರ ರಾಗ ಬಗದಿರಂದ ಮಡದಿಗೆ ಸೋನಿರೆ ಬಗದಿರಂದ ಮಡದಿಗೆ ಸೋನಿರೆ ಬಗದಿರಂದ ಮಡದಿಗೆ ಸೋನಿರೆ ಕಂಬ ಕಂಬ ನೋಡ ಕಂಬ ಚೌಕಟ ನೋಡ ಕಂಬದ ಮ್ಯಾಲೆ ಅಡ ಗಿಣಿ ನೋಡ ಸೋನಿರೆ ಕಂಬದ ಮ್ಯಾಲೆ ಅಡ ಗಿಣಿ ನೋಡ ಸೋನಿರೆ ಕಂಬದ ಮ್ಯಾಲೆ ಅಡ ಗಿಣಿ ನೋಡ ಸೋನಿರೆ ಕಂಬದ ಮ್ಯಾಲೆ ಅಡ ಗಿಣಿ ಕೂತನ ಕೇಳ್ಯಾವ ತಂಗಮಾವಾಗ ವರಾನಂದ ಸೋನಿರೆ ಅಕ್ಕಮಾವಾಗ ವರಾನಂದ ಸೋನಿರೆ ಅಕ್ಕಮಾವಾಗ ವರಾನಂದ ಸೋನಿರೆ ಮಕ್ಕರ ಮಕ್ಕರ ನೋಡ ಮಕ್ಕರ ಚೌಕಟ ನೋಡ ಮಕ್ಕರ ಮ್ಯಾಲೆ ಅಡ ಗಿಣಿ ನೋಡ ಸೋನಿರೆ ಮಕ್ಕರ ಮ್ಯಾಲೆ ಅಡ ಗಿಣಿ ನೋಡ ಸೋನಿರೆ ಮಕ್ಕರ ಮ್ಯಾಲೆ ಅಡ ಗಿಣಿ ನೋಡ ಸೋನಿರೆ ಮಕ್ಕರ ಮ್ಯಾಲೆ ಅಡ ಗಿಣಿ ಕೂತನ ಕೇಳ್ಯಾವ ತಂಗಿ ಮಯದುನಗ ವರಾನಂದ ಸೋನಿರೆ ತಂಗಿ ಮಯದುನಗ ವರಾನಂದ ಸೋನಿರೆ ತಂಗಿ ಮಯದುನಗ ವರಾನಂದ ಸೋನಿರೆ ಹಣಿಯ ಹಸಿಯ ಜಗಲಿ ಮ್ಯಾಲ ಓದಿಟರ ಬಾ ಶಿಂಗ ನಿಂಬ್ಯವ ಹೋಗಿ ತರಬೇಕ ಸೋನಿರೆ ನಿಂಬ್ಯವ ಹೋಗಿ ತರಬೇಕ ಸೋನಿರೆ ನಿಂಬ್ಯವ ಹೋಗಿ ತರಬೇಕ ಸೋನಿರೆ ನಿಂಬ್ಯವ ನೀ ಹೋಗಿ ತರಬೇಕ ಬಾ ಶಿಂಗ ನಂದಿಸೋಪನ ನಸಲಿಗೆ ಸೋನಿರೆ ನಂದಿಸೋಪನದ ನಸಲಿಗೆ ಸೋ